ತಾಪಮಾನ, ಮತ್ತು ತಾಪಮಾನದಲ್ಲಿ ಎರಡು ರೀತಿ, ಗರಿಷ್ಠ ತಾಪಮಾನ, ಕನಿಷ್ಠ ತಾಪಮಾನ, ಮತ್ತು ಆರ್ದ್ರತೆ ಅಂದರೆ ಗಾಳಿಯ ತೇವಾಂಶ ಅಂತ ನಾವು ಕರಿತೀವಿ. ಅದರ ಜೊತೆಗೆ ಮೋಡದ ಒದಿಕೆ ಮತ್ತು ಗಾಳಿಯ ವೇಗ ಮತ್ತು ದಿಕ್ಕು, ಇವೆಲ್ಲ ಹವಾಮಾನದ ಅಂಶಗಳಾಗಿರುತ್ತವೆ. ಪೂರಕ ಯಾವ ರೀತಿನಪ್ಪ ಅಂದರೆ, ಉದಾಹರಣೆಗೆ ಒಂದು ಬೆಳೆ ಬೆಳಿಬೇಕು ಅಂದರೆ ನಾವು, ನಮಗೆಲ್ಲ ಗೊತ್ತೇ ಇದೆ ನಮ್ಮಲ್ಲಿ ಬಿತ್ತನೆ ಕಾರ್ಯ ಗರಿಗೆದರದ ಯಾವಾಗಪ್ಪ ಅಂದರೆ, ನಮಗೆ ಸ್ಟಾರ್ಟಿಂಗ್ ಅಂದರೆ ಮುಂಗಾರು ಸ್ಟಾರ್ಟ್ ಆದಾಗಂದರೆ ಜೂನ್ ಮೊದಲನೇ ವಾರದಿಂದ ಬಿತ್ತನೆ ಕಾರ್ಯಗಳು ಗರಿಗೆದರುತ್ತೆ. ಇದು ಪೂರಕ ಯಾವಾಗುತ್ತಪ್ಪ ಅಂದರೆ, ಕರೆಕ್ಟಾಗಿ ನಮಗೆ ಮುಂಗಾರು ಕರೆಕ್ಟ್ ಟೈಮಲ್ಲಿ ಸೆಟ್ ಆಗಬೇಕು. ಅಂದರೆ ಕೇರಳದಿಂದ ಬಂದಂಥ ಮುಂಗಾರು ಜೂನ್ ಒಂದಕ್ಕೆ ಬಂದರೆ ಎಲ್ಲ ಕಡೆಯೂ ಬಿತ್ತನೆ ಕಾರ್ಯ ಸುಸೂತ್ರವಾಗಿ, ಸಲೀಸಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ನಡೆಯುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಗಮನಿಸ್ತಾನೆ ಇದ್ದೀವಿ, ಮುಂಗಾರು ವಿಳಂಬ ವಿಳಂಬ ಅಂತಲೇ ಬರ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಹವಾಮಾನದಲ್ಲಿ ಆಗ್ತಿರ್ತಕ್ಕಂಥ ವ್ಯತಿರಿಕ್ತ ಬದಲಾವಣೆ, ಇದು ಮಾರಕ ಆಗುತ್ತೆ ರೈತರಿಗೆ. ಸೊ ಇದ್ರ ಜೊತೆಗೆ ಏನಪ್ಪ ಅಂದರೆ, ಅಕಾಲಿಕ ಮಳೆ ಅಂತ ನಾವು ಕರಿತೀವಿ. ಉದಾಹರಣೆಗೆ ರೈತರಿಗೆ ಜೂನ್ ಜುಲೈ ಆಗಸ್ಟ್ ಮಳೆ ಬೇಕಾಗಿರುತ್ತೆ. ಜೂನಲ್ಲಿ ತುಂಬ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಮುಂಗಾರು, ಒಂದು 15 ದಿನ ಮಳೆನೇ ಬರಲ್ಲ. ಆವಾಗ ಏನಾಗುತ್ತೆ, ಇಲ್ಲಿ ಉದಾಹರಣೆಗೆ ನಾವು ಉಡುಪಿ ಜಿಲ್ಲೆ ಬಗ್ಗೆನೇ ಮಾತಾಡೋದಾದರೆ, ಇಲ್ಲಿ ಭತ್ತದ ಕೃಷಿ ಅತಿ ಮುಖ್ಯವಾದ ಕೃಷಿ. 15 ದಿನ ಭತ್ತದ ಕೃಷಿ ಮುಂದಕ್ಕೆ ಹೋದರೆ ಮತ್ತೆ ಕಟಾವಿನ ಸಮಯದಲ್ಲಿ 150 ದಿನಗಳ ನಂತರ, ಇಲ್ಲೆಲ್ಲರೂ ಈಗ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳನ್ನು ಬೆಳೆದ 120-150 ದಿನಕ್ಕೆ ಕಟಾವು ಬಂದ್ಬಿಡುತ್ತೆ. ಸೊ ಅವಾಗೇನಾಗುತ್ತೆ ಅಂದರೆ ಮತ್ತೆ ಸೈಕ್ಲೋನ್ ಡಿಸೆಂಬರ್, ನಮಗೆ ಈಗ ಕರಾವಳಿ ವಲಯ ಆಗಿರೋದ್ರಿಂದ ಆ ಟೈಮಲ್ಲಿ ನಮಗೆ ಅತಿ ಹೆಚ್ಚು ಸೈಕ್ಲೋನ್ ಬರೋದು ಸರ್ವೇ ಸಾಮಾನ್ಯ. ಆ ಟೈಮಲ್ಲಿ ರೈತರಿಗೆ ತುಂಬ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಹವಾಮಾನ ಇತ್ತೀಚಿನ ದಿನ ರೈತನಿಗೆ ಪೂರಕವಾಗೂ ಇದೆ, ಮಾರಕವಾಗೂ. ಇದರ ಜೊತೆಗೆ ಏನಾಗುತ್ತಪ್ಪ ಅಂದರೆ, ರೈತರಿಗೆ ಉತ್ಪಾದನಾ ವೆಚ್ಚ ಜಾಸ್ತಿಯಾಗಿ ರೈತನಿಗೆ ಬರ್ತಕ್ಕಂಥದ್ದ ಲಾಭದ ಪ್ರಮಾಣ ತುಂಬ ಕಡಿಮೆ ಆಗ್ತಿದೆ. ಇದೊಂದು ವಿಷಾದಕರವಾದ ಸಂಗತಿ ಸರ್. ಈಗ ಹವಾಮಾನವನ್ನು ತಿಳ್ಕೊಳ್ಳೋದು ರೈತ ಬಹಳ ಮುಖ್ಯ ಅಂತ, ಅಂತಹ ಸಂದರ್ಭದಲ್ಲಿ ಹವಾಮಾನವನ್ನು ತಿಳ್ಕೊಳ್ಳಿಕ್ಕೆ ಯಾವ ರೀತಿಯಲ್ಲೆಲ್ಲ ನಿಮ್ಮಲ್ಲಿ ಪ್ರಯತ್ನಗಳಿದ್ದಾವೆ ಸರ್? ಈ ಒಂದು ಹವಾಮಾನ ಮುನ್ಸೂಚನೆಗೆ ಸಂಬಂಧಿಸಿದಂತೆ ನೀವು ಮುಂಚೆನೇ ಹೇಳ್ದಂಗೆ, ನಮ್ಮ ಕೇಂದ್ರದಲ್ಲಿ ಅಂದರೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಒಂದು ಯೋಜನೆ ಇದೆ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಯೋಜನೆ ಅಂತ. ಅಂದರೆ ನಮ್ಮ ದೇವೋದ್ದೇಶ ಏನಪ್ಪ ಅಂದರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ವಾರದಲ್ಲಿ 2 ಬಾರಿ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಉಚಿತವಾದ ಹವಾಮಾನ ಮುನ್ಸೂಚನೆಯನ್ನು ರೈತರಿಗೆ ರವಾನಿಸಲಾಗುತ್ತೆ. ಯಾವ ರೀತಿ ಅಂದರೆ, ಉಚಿತವಾಗಿ ಟೆಕ್ಸ್ಟ್ ಮೆಸೇಜ್ ಮುಖಾಂತರನೂ ನಾವು ಕಳಿಸ್ತಾ ಇರ್ತೀವಿ. ಅದರ ಜೊತೆಗೆ ಏನಪ್ಪ ಅಂದರೆ, ಇತ್ತೀಚೆಗೆ ಮುಂದುವರೆದ ಯುಗ ಆಗಿರೋದ್ರಿಂದ ನಮಗೆ ಕೇಂದ್ರ ಸರ್ಕಾರದಿಂದ ಗೈಡೆನ್ಸ್ ಬಂದಿದೆ, ವಾಟ್ಸಪ್ ಗ್ರೂಪ್ಗಳ ಮುಖೇನ. ಈಗ ಉದಾಹರಣೆಗೆ ರೈತರು ಯಾವ್ದಾರು ವಾಟ್ಸಪ್ ಗ್ರೂಪು ಒಂದು ಹಳ್ಳಿ ವಿಭಾಗದಲ್ಲಿ ಅವರು ಕ್ರಿಯೇಟ್ ಮಾಡಿದರೆ ಅದಕ್ಕೆ ನಮ್ಮನ್ನು ಆ್ಯಡ್ ಮಾಡಿದರೆ ಸಾಕು, ನಾವು ಕಳಿಸ್ತಾನೆ ಇದ್ದೀವಿ. ಅದರ ಜೊತೆಗೆ ಮುಂದುವರೆದು ಎಲ್ಲ ಗ್ರಾಮ ಪಂಚಾಯತಿಗಳ PDO ಮತ್ತು ಮೆಂಬರ್ಸ್ಗಳ ನಂಬರ್ನ ನಾವೀಗ ಕಲೆ ಹಾಕ್ತಾ ಇದ್ದೀವಿ. ಆ ಹಂತದಲ್ಲಿದೆ ಅದು, ಪ್ರೋಗ್ರೆಸಿವ್ ಹಂತದಲ್ಲಿದೆ. ಅದೆಲ್ಲ ಆದಮೇಲೆ ಒಂದು ಗ್ರೂಪನ್ನು ಕಲೆಕ್ಟ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿ ನಾವು ಹವಾಮಾನ ಮುನ್ಸೂಚನೆಯ ಜೊತೆ ಜೊತೆಗೆ ನಾವು ರೈತರಿಗೆ ಬರೀ ಸೂಕ್ತವಾದ ಸಮಯಕ್ಕೆ ಹವಾಮಾನ ಮುನ್ಸೂಚನೆ ಕೊಟ್ಟರೆ ಮಾತ್ರ ಸಾಕಾಗಲ್ಲ, ಅವರಿಗೆ ಬೆಳೆಯ ಬೇಸಾಯ ಕ್ರಮಗಳಲ್ಲಿ ಹಲವಾರು ವೈಜ್ಞಾನಿಕ ಕ್ರಮಗಳು ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಇರ್ತವೆ. ಆ ಒಂದು ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಸಹ ನಾವು ಪರಿಚಯಿಸಬೇಕು ಅಂತ ನಾವು ಮೇಘದೂತ್ ಅಂತ ಒಂದು ಆ್ಯಪ್ ಸಹ ಇದೆ. ಆ ಆ್ಯಪ್ ಮುಖಾಂತರ ರೈತರು ಹವಾಮಾನ ಮುನ್ಸೂಚನೆಯ ಜೊತೆ ಜೊತೆಗೆ ಹವಾಮಾನ ಆಧಾರಿತ ಬೆಳೆ ಸಲಹೆಗಳನ್ನು ತಿಳ್ಕೊಬೋದಾಗಿರುತ್ತೆ ಸರ್. ಈ ಒಂದು ಯೋಜನೆ ನಮ್ಮ ಕೇಂದ್ರದಲ್ಲಲ್ದಲೆ ನಮ್ಮ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಶಿವಮೊಗ್ಗ, ನವಿಲೆ ಶಿವಮೊಗ್ಗ ಮತ್ತು ಹಿರಿಯೂರು ಎರಡೂ ವಿಭಾಗದಲ್ಲೂ ಸಹ ಚಾಲ್ತಿಯಲ್ಲಿರುತ್ತೆ. ಅದರ ಜೊತೆ ಜೊತೆಗೆ ಚಿಕ್ಕಮಗಳೂರು ವಿಭಾಗದ ರೈತರಿಗೆ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲೂ ಸಹ ಈ ಸೇವೆ ಲಭ್ಯದಲ್ಲಿದೆ ಸರ್. ಈಗ ಈ ಮೇಘದೂತ್ ಆ್ಯಪಲ್ಲಿ ನೀವು ಹೇಳಿದ್ರೆ ರೈತರಿಗೆ ಸಲಹೆಗಳನ್ನು ಕೊಡ್ತಿದ್ದೀರಿ ಅಂತ ಹೇಳಿ, ಈ ಹವಾಮಾನದ ಬಗ್ಗೆ ಕೂಡ ಸೂಚನೆಗಳನ್ನು ಕೊಡ್ತಿದ್ದೀರಿ, ಹವಾಮಾನದಿಂದ ಏನೇನು ತೊಂದರೆಗಳಾಗಬಹುದು ಅಥವಾ ಯಾವ ಕೃಷಿಯಲ್ಲಿ ಯಾವ ತೊಂದರೆಗಳಾಗಬಹುದು, ಈ ಥರದ ಒಂದು ವ್ಯವಸ್ಥೆಗಳನ್ನು ಈ ಭಾಗದ ಜನರಿಗೆ ಮಾತ್ರ ಕೊಡ್ತಾ ಇದ್ದೀರಾ ಅಥವಾ ಬೇರೆ ಭಾಗದ ಜನಕ್ಕೂ ಕೊಡ್ತಾ ಇದ್ದೀರಾ? ಸರ್, ಈಗ ನಾನು ನಿಮಗೆ ಹೇಳ್ದಂಗೆ ಮೇಘದೂತ್ ಆ್ಯಪ್ ಅಂತ ಏನಿದೆ ಅದು ಈ ಭಾಗದ ಜನರಿಗಷ್ಟೇ ಸೀಮಿತ ಆಗಿಲ್ಲ, ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳ 520 ಜಿಲ್ಲೆಗಳಿಗೂ ಸಹ ನಾನು ಈಗ ಏನು ಹೇಳಿದ್ನಲ್ಲ ಅದು ವರ್ತಿಸ್ತಾನೇ ಇದೆ. ಸೊ ಈ ಒಂದು ಮೇಘದೂತ್ ಆ್ಯಪಲ್ಲಿ ನಿಮಗೆ ಏನು ಸಿಗುತ್ತಪ್ಪ ಅಂದರೆ, ಮುಂದಿನ 5 ದಿನಗಳ ಹವಾಮಾನ ಮುನ್ಸೂಚನೆ, ಜೊತೆಗೆ ಈ ಒಂದು ಇವತ್ತಿನ ವರ್ತಮಾನದ ಹವಾಮಾನ ಸ್ಥಿತಿಗತಿ ಮತ್ತು ಭವಿಷ್ಯ ಹವಾಮಾನ ಮುನ್ಸೂಚನೆ ಮುಂದಿನ 5 ದಿನಗಳು. ನಾನು ಮುಂಚೆನೇ ಹೇಳ್ದಂಗೆ ರೈತರಿಗೆ ನಿಮಗೆ ಅಲ್ಲೇ ಬಂದ್ಬಿಡುತ್ತೆ ಭೂತಕಾಲದ ಹವಾಮಾನ ಮತ್ತು ವರ್ತಮಾನದ ಹವಾಮಾನ. ನೀವು ನೆನ್ನೆದು ಇವತ್ತು ಕಂಪೇರ್ ಮಾಡಿ ನೋಡಿದರೆ ಈ ಒಂದು ಅಪ್ಲಿಕೇಶನ್ ನಿಖರತೆ ತಿಳಿಯುತ್ತೆ ನಿಮಗಲ್ಲೇ. ಸೊ ಬರೀ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲದೆ ಇಡೀ ಭಾರತದಾದ್ಯಂತ ಪ್ರತಿಯೊಂದು ಜಿಲ್ಲೆಗೂ ಸಹ ಈ ಒಂದು ಅಪ್ಲಿಕೇಶನ್ ವರ್ತಿಸ್ತಾ ಇದೆ ಸರ್. ಈಗ ಚಾಲ್ತಿಯಲ್ಲಿದೆ. ಮೊದಲನೇ ಏನಾಗಿತ್ತು ಅಂದರೆ ಬರೀ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಇತ್ತು. ಈಗ ಇತ್ತೀಚೆಗೆ ಕಳೆದ ಒಂದು 5-6 ತಿಂಗಳಿಂದ ತಾಲೂಕು ಮಟ್ಟಕ್ಕೂ ಸಹ ಈ ಒಂದು ಆ್ಯಪ್ ಇದೆ. ನೀವು ಉಡುಪಿ ಜಿಲ್ಲೆಯಲ್ಲಿ 3 ತಾಲೂಕಿರುತ್ತೆ, ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್, ಆಡಳಿತಾತ್ಮಕವಾಗಿ ಐದಾರು ಜಿಲ್ಲೆ ಆಗಿರ್ಬೋದು. ನಮ್ಮ ಭೌಗೋಳಿಕ ಲಕ್ಷಣಗಳ ಪ್ರಕಾರ ನಮಗೆ ಮೂರೇ ಜಿಲ್ಲೆ ಇದೆ ಹವಾಮಾನ ವಲಯದ ಪ್ರಕಾರ. ಆ ಒಂದು ಕುಂದಾಪುರ, ಉಡುಪಿ ಮತ್ತು ಕಾರ್ಕಳ ಈ ಮೂರು ತಾಲೂಕನ್ನು ನೀವು ಕ್ಲಿಕ್ ಮಾಡಿ ನೋಡಿದರೆ ಆಯಾ ತಾಲೂಕಿಗೆ ಮೇಜರ್ ಏಕರೇಜ್ ಅಂದರೆ ಕ್ಷೇತ್ರವಾರು ಬೆಳೆಗಳಿಗೆ ತಕ್ಕ ಹವಾಮಾನ ಮುನ್ಸೂಚನಾ ಆಧಾರಿತ ಅಂದರೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ಆ್ಯಪಲ್ಲಿ ಇರುತ್ತೆ. ಎಲ್ಲ ಜಿಲ್ಲೆಗಳು ಎಲ್ಲ ರಾಜ್ಯದಲ್ಲೂ ಈ ಒಂದು ಆ್ಯಪ್ ವರ್ತಿಸ್ತಾ ಇದೆ. ಈ ಆ್ಯಪ್ ಯಾವ ಭಾಷೆಯಲ್ಲಿ ವರ್ತಿಸ್ತದೆ ಮತ್ತು ಇದು ಬರೀ ಟೈಪಿಂಗ್ ಮಾಡಿ ಓದುವಂತಹ ಆ್ಯಪ ಅಥವಾ ಅದರಲ್ಲಿ ಯಾವುದಾದ್ರು ರೀತಿಯ ಸಲಹೆಗಳನ್ನು ಕೇಳಬಹುದು ಅಥವಾ ನೋಡಬಹುದು ಹೇಗೆ ಸರ್? ಮೊದಲನೇದಾಗಿ ಈಗ ನೀವು ಕೇಳಿದ ಪ್ರಶ್ನೆಗೆ ನಾನು ಏನು ಹೇಳ್ಬೋದು ಅಂದರೆ, ಮೊದಲನೇದಾಗಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸೈನ್ ಅಪ್ ಕೊಟ್ಟು ಲಾಗಿನ್ ಆಗಬೇಕು. ಎಲ್ಲ ಒಂದು ಆ್ಯಪು ಯಾವ ರೀತಿ ಯೂಸ್ ಮಾಡ್ತೀರೋ ಅದೇ ರೀತಿ ಇರುತ್ತೆ. ನಿಮ್ಮ ವೈಯಕ್ತಿಕ ದಾಖಲೆ ಎಂಟ್ರಿ ಮಾಡಿ ಆವಾಗ ಎಂಟ್ರಿ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ಇರಬೇಕು. ಅಲ್ಲಿ ಭಾಷೆ ಕೇಳುತ್ತೆ. ಈ ಒಂದು ಒಂದು ಅಪ್ಲಿಕೇಶನ್ನು ಸ್ಥಳೀಯ 12 ಭಾಷೆಗಳಲ್ಲಿದೆ. ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಅಸ್ಸಾಂ, ಗುಜರಾತಿ, ಒರಿಸ್ಸಾ ಮತ್ತು ಬಂಗಾಳಿ ಭಾಷೆಯಲ್ಲೂ ಸಹ ಇದೆ. ಹಲವಾರು ಭಾಷೆಯಲ್ಲಿ ಇರೋದ್ರಿಂದ ರೈತರು ಆ ಒಂದು ಸ್ಟೆಪ್ಪಲ್ಲಿ, ಆ ಒಂದು ಹಂತದಲ್ಲಿ ಜಾಗ್ರತೆಯಾಗಿ ತಮಗೆ ಯಾವ ಭಾಷೆ ಕನ್ವೀನಿಯಂಟ್ ಇರುತ್ತೆ ಬಳಸೋದಕ್ಕೆ, ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್, ಅದು ಯಾವ ಭಾಷೆನಾರಾಗಿರ್ಬೋದು, ಆ ಭಾಷೆ ಮೇಲೆ ಎಂಟ್ರ್ ಕೊಟ್ಟು ಲಾಗಿನ್ ಆದರೆ ಸಾಕು ನಿಮಗೆ ಆ ಒಂದು ಸ್ಥಳಕ್ಕೆ ತಕ್ಕಂಥ. ಅಲ್ಲಿ ನೀವು ಇನ್ನೊಂದು ಏನು ಮಾಡಬೇಕಪ್ಪ ಅಂದರೆ, ಆ ಒಂದು ಆ್ಯಪಲ್ಲಿ ಈ ಭಾಷೆ ಎಂಟ್ರ್ ಮಾಡಿದ ತಕ್ಷಣ ವೈಯಕ್ತಿಕ ದಾಖಲೆ ಕೇಳುತ್ತೆ. ಆ ಒಂದು ಸ್ಟೇಜು ಸಹ ನಿಮಗೆ ಭಾಳ ಇಂಪಾರ್ಟೆಂಟ್, ಯಾಕೆಂದರೆ ಅದರಲ್ಲಿ ನಿಮ್ಮ ಹೆಸರು, ಫೋನ್ ನಂಬರು, ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಜ್ಯ, ಕರ್ನಾಟಕ ಯಾವ ಜಿಲ್ಲೆ, ಉದಾಹರಣೆಗೆ ಶಿವಮೊಗ್ಗ ಅಂತ ಎಂಟ್ರಿ ಮಾಡಿ, ತಾಲೂಕು, ಭದ್ರಾವತಿ, ಹಳ್ಳಿ, ಯಾವುದೋ ಒಂದು ಹಳ್ಳಿ ಹೆಸರು ಹಾಕ್ತೀರಾ. ಅದ್ರ ಕೆಳಗಡೆ ಗ್ರಾಮ ಪಂಚಾಯತಿ ಇರುತ್ತೆ. ಗ್ರಾಮ ಪಂಚಾಯತಿಯನ್ನು ಸಹ ಇತ್ತೀಚೆಗೆ ಅದು ಆ್ಯಪಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಯಾಕೆಂದರೆ ಯಾವ ಭಾಗದ ರೈತರು ಅತಿ ಹೆಚ್ಚು ಈ ಒಂದು ಆ್ಯಪ್ನ ಸದುಪಯೋಗ ಪಡ್ಕೊತಿದ್ದಾರೆ ಅಂತ ತಿಳ್ಕೊಬೇಕು ಅಂತ ಅವರಿಗೂ ಸಹ ಕುತೂಹಲ ಇರೋದ್ರಿಂದ ಅದನ್ನು ಮಾಡಿದ್ದಾರೆ. ಈ ಒಂದು ನೀವಿಲ್ಲಿ ಯಾವ ರಾಜ್ಯ, ಜಿಲ್ಲೆ, ತಾಲೂಕು, ಹಳ್ಳಿ, ಗ್ರಾಮ ಪಂಚಾಯತಿ ಯಾವ ಒಂದು ಮಾಹಿತಿನ ನೀವು ಎಂಟರ್ ಮಾಡ್ತಿರೋ ಅದಾದ ತಕ್ಷಣ ನೋಂದಣಿ ಅಂತ ಕೊಟ್ಟರೆ ಮುಖಪುಟದಲ್ಲಿ ಆ ಒಂದು ಜಿಲ್ಲೆಯ ತಾಲೂಕಿನ ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಬೆಳೆ ಸಲಹೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ನೀವು ಮಾಹಿತಿ, ನಿಮ್ಮ ಪರ್ಸ್ನಲ್ ಮಾಹಿತಿ ಅಂದರೆ ವೈಯಕ್ತಿಕ ಮಾಹಿತಿ ದಾಖಲಿಸಬೇಕಾದ್ರೆ ಯಾವ ಒಂದು ಸ್ಥಳದ ಕೊಡ್ತೀರಾ ಅದಕ್ಕೆ ತಕ್ಕಂತೆ ಈ ಆ್ಯಪು ಸಲಹೆಗಳನ್ನು ನೀಡ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ರೀತಿ ಟೈಪಿಂಗ್ ಇರಲ್ಲ. ಸ್ಟಾರ್ಟಿಂಗ್ ಒಂದು ಸರಿ ನೀವು ನಿಮ್ಮ ಮಾಹಿತಿನ ಎಂಟ್ರ್ ಮಾಡಿಬಿಟ್ರೆ ಮುಗೀತು. ನೆಕ್ಸ್ಟ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು. ಡೈರೆಕ್ಟ್ ನಿಮಗೆ ಮುಖಪುಟದಲ್ಲಿ ನಿಮ್ಮದು, ಉದಾಹರಣೆಗೆ ಶಿವಮೊಗ್ಗ ಜಿಲ್ಲೆನ ಭದ್ರಾವತಿ ತಾಲೂಕು, ಭದ್ರಾವತಿ ತಾಲೂಕಿನ ಹವಾಮಾನ ಮುನ್ಸೂಚನೆ, 5 ದಿನಗಳ ಹವಾಮಾನ ಮುನ್ಸೂಚನೆ ಜೊತೆಗೆ ಕ್ಷೇತ್ರವಾರು ಬೆಳೆ ಸಲಹೆಗಳನ್ನು ಅಲ್ಲಿ ನೀಡ್ತಾ ಹೋಗುತ್ತೆ ಸರ್. ಇದೀಗ ನೀವು ಈ ಒಂದು ಆ್ಯಪ್ ಬಗ್ಗೆ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿದರೆ ಸ್ಮಾರ್ಟ್ಫೋನ್ ಅನ್ನುವಂಥದ್ದು ಎಲ್ಲ ಪ್ರಯೋಗಗಳಲ್ಲೂ ಇದ್ದಾವೆ. ನೀವು ವಾಟ್ಸಪ್ ಗ್ರೂಪ್ಗಳ ಬಗ್ಗೆ ಕೂಡ ಹೇಳಿದ್ರಿ. ನಿಮ್ಮ ಕೇಂದ್ರದಿಂದ ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ನಿಮ್ಮಲ್ಲೇ ವಾಟ್ಸಪ್ ಗ್ರೂಪ್ಗಳನ್ನು ಮಾಡುವಂಥದ್ದು ಇದೆಯಾ ಅಥವಾ ರೈತರ ವಾಟ್ಸಪ್ ಗ್ರೂಪಿಗೆ ಈ ಥರದ ಸಲಹೆಗಳನ್ನು, ಇನ್ಫಾರ್ಮೇಷನ್ಗಳನ್ನು ಕೊಡುವಂಥದ್ದು ಇದೆಯಾ? ಸರ್, ಈಗ ನಾವು ಆ ಒಂದು ಫೇಸಿಗೆ ಬಂದರೆ ನಾವು ಕೆಲವೊಂದು ಗ್ರೂಪ್ಗಳನ್ನು ಮಾಡಿದ್ದೇವೆ. ಉಡುಪಿಯಿಂದ ನಾವು ಹಲವಾರು ಕೆಲವೊಂದು PDO ಮತ್ತು ಮೆಂಬರ್ಗಳ ನಂಬರ್ನ ತೊಗೊಂಬಿಟ್ಟು ಆಲ್ರೆಡಿ ಒಂದೆರಡು ಗುಂಪುಗಳನ್ನು ನಾವು ಚಾಲ್ತಿಯಲ್ಲಿಟ್ಟಿದ್ದೇವೆ. ಅದರ ಜೊತೆಗೆ ರೈತರೇ ಸಹ ಕೃಷಿ ಇಲಾಖೆ ಸಹಯೋಗದೊಂದಿಗೆ, ಉದಾಹರಣೆ ಕಾರ್ಕಳ ತಾಲೂಕಿನ ಕೃಷಿ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ BTM ಅವರೆಲ್ಲ ಅವರೇ ಮಾಡಿರ್ತಕ್ಕಂಥ ವಾಟ್ಸಪ್ ಗ್ರೂಪೇ ನಮ್ಮನ್ನು ಆ್ಯಡ್ ಮಾಡಿದ್ದಾರೆ. ಸೊ ಈಗಾಗಲೇ ನಾವು ಉಡುಪಿ ಜಿಲ್ಲೆ ಮಟ್ಟಕ್ಕೆ ಬಂದರೆ ಒಂದು 38 ವಾಟ್ಸಪ್ ಗುಂಪುಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ದಕ್ಷಿಣ ಕನ್ನಡದ ಮಟ್ಟಿಗೆ ಬಂದರೆ ಒಂದು ಗ್ರೂಪ್ ನಾವೇ ಕ್ರಿಯೇಟ್ ಮಾಡಿದ್ದೀವಿ. ಆ ಒಂದು ಗ್ರೂಪಿನಲ್ಲಿ ನಾವು ಆಯ್ದ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸರ್. ಈ ರೈತರು, ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ಹವಾಮಾನ ಮುನ್ಸೂಚನೆ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅಂತ ಇದ್ದರೆ ನಮ್ಮ ನಂಬರ್ನ, ನಮ್ಮ ದೂರವಾಣಿ ಸಂಖ್ಯೆ ಬಂದುಬಿಟ್ಟು 9623289144 ಈ ನಂಬರನ್ನು ನೀವು ನಿಮ್ಮ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡಿ ನೀವು ಒಂದ್ಸರಿ ನಿಮ್ಮ ಜಿಲ್ಲೆ ಮತ್ತು ತಾಲೂಕನ್ನು ಹೇಳಿದರೆ ಅದಕ್ಕೆ ತಕ್ಕ ಸೂಕ್ತವಾದ ಹವಾಮಾನ ಮುನ್ಸೂಚನೆ ಮಾಹಿತಿಯನ್ನು ನಾವು ಹಾಕ್ತಾ ಹೋಗ್ತೀವಿ. ಬೆಳೆ ಸಲಹೆಗೆ ಬೇಕಾದರೆ ನೀವು ಮೇಘದೂತ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ತುಂಬ ಉಪಯುಕ್ತವಾದ ಆ್ಯಪ್, ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು ರೈತರು. ಇದಲ್ಲದೆ ಬೇರೆ ಯಾವುದಾದ್ರೂ ಆ್ಯಪ್ಗಳಿದ್ದಾವ ಸರ್? ಬೇರೆ ಆ್ಯಪ್ಗಳು ಇದ್ದಾವೆ. ಈಗ ನಾವು ಮೇಘದೂತ್ ಜೊತೆ ಜೊತೆಗೆ ಇಂಡಿಯನ್ ಸ್ಯಾಟಲೈಟ್ ವೆದರ್ ಅಂತಲೂ ಸಹ ಆ್ಯಪ್ ಇದೆ. ಅದು ಹವಾಮಾನ ಇಲಾಖೆ, ಭಾರತ ಹವಾಮಾನ ಇಲಾಖೆಯಿಂದ ಲಾಂಚ್ ಆಗಿದೆ. ಅದರಲ್ಲಿ ನೀವು ಮುಂದಿನ 15-20 ದಿನಗಳ ಮುಂಚೆನೇ ನೀವು ಯಾವುದಾದ್ರೂ ಸೈಕ್ಲೋನ್ ಬರ್ತಿದೆಯಾ, ಮಳೆ ಏನಿರುತ್ತೆ, ತಾಪಮಾನ ಏನಿರುತ್ತೆ ಅಂತ ನೋಡ್ಬೋದು, ಮುನ್ಸೂಚನೆ ನೋಡ್ಬೋದು. ಇನ್ನು ಹಲವಾರು ಪ್ರೈವೇಟ್ ಖಾಸಗಿ ಆ್ಯಪ್ಗಳು ಸಹ ಇದ್ದಾವೆ. ಸ್ಕೈಮೆಟ್ ಅಂತ ಇದೆ, ಕ್ಯೂವೆದರ್ ಅಂತ ಇದೆ. ಎಲ್ಲ ಒಂದು ಆ ಒಂದು ಆ್ಯಪ್ಗಳಲ್ಲಿ ರೈತರಿಗೆ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ. ಬಟ್ ಬೆಳೆ ಸಲಹೆ ಅಂತ ಬಂದಾಗ, ಕೃಷಿಗೆ ಸಂಬಂಧಿತವಾದಂಥ ಆ್ಯಪ್ ಅಂದರೆ ಮೇಘದೂತ್ ಒಂದೇ. ಭಾರತ ಹವಾಮಾನ ಇಲಾಖೆ ಒಂದೇ ಹವಾಮಾನ ಮುನ್ಸೂಚನೆಯ ಜೊತೆಗೆ ಕೃಷಿ ರೈತರಿಗೆ ಸಹಾಯಕವಾದಂಥ ನಿಟ್ಟಿನಲ್ಲಿ ಕಾರ್ಯ ಮಾಡ್ತಾ ಇರೋದು ಅಂದರೆ ಒಂದೇ ಭಾರತ ಹವಾಮಾನ ಇಲಾಖೆ ಅಂತ ಹೇಳ್ಬೋದು. ಖಾಸಗಿ ಹವಾಮಾನ ಸಂಸ್ಥೆಗಳೆಲ್ಲ ಜಸ್ಟ್ ಹವಾಮಾನ ಮುನ್ಸೂಚನೆ ತಿಳಿಸ್ತೇವೆ ಹೊರತು ಕೃಷಿಗೆ ಯಾವುದೇ ರೀತಿ ಸಂಬಂಧಿತ ಮಾಹಿತಿ ಕೊಡೋದಿಲ್ಲ. ಹಾಗಾಗಿ ನೋಡಿದರೆ ನಮ್ಮ ಒಂದು ಭಾರತ ಹವಾಮಾನ ಇಲಾಖೆ ಒಂದೇ ಹವಾಮಾನ ಮುನ್ಸೂಚನೆ ಜೊತೆ ಜೊತೆಗೆ ರೈತರಿಗೆ ಸಹಾಯ ಮಾಡ್ತಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ರೈತರು ಈ ಆ್ಯಪನ್ನು ಮತ್ತು ಈ ನಿಮ್ಮ ವಾಟ್ಸಪ್ ಗ್ರೂಪ್ನ ಸಲಹೆಗಳನ್ನು ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ತಾರೆ ಅನ್ನುವಂಥ ಮಾಹಿತಿ ನಿಮಗೆ ಲಭ್ಯ ಇದೆಯಾ? ಸರ್, ಲಭ್ಯ ಇದೆ. ಕೆಲವೊಂದು ರೈತರು ಈಗಲೂ ಸಹ ಫೋನ್ ಮಾಡ್ತಿರ್ತಾರೆ. ಕಾರ್ಕಳ ಭಾಗದವರಾಗಿರ್ಬೋದು, ಮತ್ತು ಬ್ರಹ್ಮಾವರದ ಸುತ್ತಮುತ್ತ ಆಗಿರ್ಬೋದು, ಮತ್ತು ಮಂಗಳೂರಿಂದ ಕೆಲವರು ಫೋನ್ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ ಸರ್. ಸುಮಾರು ನಾವು ಕಳಿಸ್ತಕ್ಕಂಥ ಮೆಸೇಜನ್ನು ಒಂದು 75% ಮುಕ್ಕಾಲು ಭಾಗ ಜನ ಅಂತೂ ಯೂಸ್ ಮಾಡ್ತಿದ್ದಾರೆ. ಆ ಮುಕ್ಕಾಲು ಭಾಗ ಈಗ ನಾವು ಕಳಿಸ್ತಕ್ಕಂಥ ಮೆಸೇಜ್ ಒಂದೇ ಗ್ರೂಪಿಗೆ ಹೋಗುತ್ತೆ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಅಲ್ಲಿನ ರೈತರು ಅವ್ರ ಹತ್ರ ಕಾಂಟ್ಯಾಕ್ಟ್ ಇರ್ತಕ್ಕಂಥ ರೈತರಿಗೆ ಆಗ್ತಾರೆ. ಅಲ್ಲಿಂದ ಅದು ಸ್ಪ್ರೆಡ್ ಆಗಿಬಿಟ್ಟು ಸಾಕಷ್ಟು ಜನ ರೈತರಿಗೆ ಉಪಯೋಗ ಆಗಿದೆ. ಅದಕ್ಕೋಸ್ಕರನೇ ಈ ಒಂದು ಯೋಜನೆನ ನಮಗೆ ಕೇಂದ್ರ ಸರ್ಕಾರ 1945 ರನ್ ಮಾಡ್ತಾ, ಬ್ರಿಟಿಷರ ಕಾಲದಿಂದನೂ ಸಹ ಇದೆ. ಹಲವಾರು ಕೋಟ್ಯಾಂತರ ರೂಪಾಯಿ ಉಳಿತಾಯ ಆಗ್ತಿದೆ. ಈಗ ಒಂದು ಮೆಸೇಜಿಂದ ಅಡಿಕೆ ಕೊಯ್ಲು ಮಾಡಬೇಡ್ರಿ ಅಂತ ಮಳೆ ಇದೆ ಅಂತ ನಾವು ತಿಳಿಸಿದರೆ, ಅಡಿಕೆ ಕೊಯ್ಲನ್ನು ನಿಲ್ಲಿಸಿದರೆ ರೈತನಿಗೆ, ಆ ಒಂದು ಊರಲ್ಲಿ ಬರೀ 10 ರೈತರು ನಿಲ್ಲಿಸಿದ್ರೆ ಸಹ ಅಲ್ಲೇ ನಮಗೆ 1,000 ರೂಪಾಯಿ 1,00,000 ರೂಪಾಯಿ ಲಾಭ ಆಗುತ್ತೆ. ಈ ರೀತಿ ಕರೆಕ್ಟಾಗಿ 1,000 ನಮ್ಮ ಹವಾಮಾನ ಮುನ್ಸೂಚನೆ ಪಾಲಿಸಿ ಹವಾಮಾನ ಆಧಾರಿತ ಬೆಳೆ ಸಲಹೆಯನ್ನು ಸ್ವೀಕರಿಸಿದರೆ ಖಂಡಿತವಾಗ್ಲೂ ನಮ್ಮ ದೇಶಕ್ಕೂ ಲಾಭ ಇದೆ, GDPಗೆ ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಇಲ್ಲಿ ರೈತರಿಗೆ ಕೊಡುವಂತಹ ಈ ಹವಾಮಾನ ಆಧಾರಿತ ಸಲಹೆಗಳನ್ನು ದಿನವೂ ಕೊಡ್ತೀರಾ ಅಥವಾ ವಾರಕ್ಕೊಂದು ಸಲ, ಯಾವ ಥರ ಕೊಡ್ತಾ ಇದ್ದೀರಿ? ಸರ್, ಇದು ವಾರದಲ್ಲಿ 2 ಬಾರಿ. ಈಗ ನಾವು ಹೇಳ್ದಂಗೆ ಭಾರತ ಹವಾಮಾನ ಇಲಾಖೆ ನವದೆಹಲಿಯಿಂದ ಹವಾಮಾನ ಮುನ್ಸೂಚನೆ ಬರುತ್ತೆ. ಎಲ್ಲಿಗೆ ಬರುತ್ತೆ ಅಂದರೆ ಹವಾಮಾನ ಇಲಾಖೆ ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರವರು ಆಯಾ ಜಿಲ್ಲಾವಾರು ಅದನ್ನು ವಿಂಗಡಣೆ ಮಾಡಿ ಪರಿಶೀಲಿಸಿ ನಮಗೆ ಹಾಕ್ತಾರೆ. ಸೊ ನಾವು ಬರ್ತಕ್ಕಂಥ ಹವಾಮಾನ ಮುನ್ಸೂಚನೆಯನ್ನು ನಮ್ಮಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸು, ಈಗ ಉದಾಹರಣೆ ಸುಧೀರ್ ಕಾಮತ್ ಸರ್ ಅಂತ ನಮ್ಮ ಸಂಪರ್ಕ ಅಧಿಕಾರಿ ನೋಡಲ್ ಆಫೀಸರ್ ಇದ್ದಾರೆ, ಡಾಕ್ಟರ್ ಸುಧೀರ್ ಕಾಮತ್ ಅಂತ, ಅವರ ಒಂದು ಗೈಡೆನ್ಸಲ್ಲಿ ನಾವು ಯಾವ ರೀತಿ ಬೇಸಾಯ ಕ್ರಮ ಮಾಡ್ಬೋದು ಅಂತ ಅವ್ರ ಹತ್ರ ತಗೊತೀವಿ. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸಸ್ಯ ರೋಗಶಾಸ್ತ್ರ ಇರ್ಬೋದು, ತೋಟಗಾರಿಕಾ ವಿಜ್ಞಾನಿ ಇದ್ದಾರೆ, ಕೀಟಶಾಸ್ತ್ರದ ವಿಜ್ಞಾನಿ ಇದ್ದಾರೆ, ಮಣ್ಣು ವಿಜ್ಞಾನದ ವಿಜ್ಞಾನಿ ಇದ್ದಾರೆ, ಮತ್ತು ಈ ರೀತಿ ಹಲವಾರು ವಿಷಯದ ವಿಜ್ಞಾನಿಗಳು ಇರ್ತಾರೆ. ಅವ್ರ ಹತ್ರ ನಾವು ಹೋಗ್ಬಿಟ್ಟು ಈ ಒಂದು ಹವಾಮಾನ ಮುನ್ಸೂಚನೆ ಈ ರೀತಿ ಇದೆ, ಇದಕ್ಕೆ ಯಾವ ರೀತಿ ನಾವು ಸಲಹೆಗಳನ್ನು ನೀಡ್ಬೋದು ಅನ್ನೋದನ್ನು ನಾವು ಮಾಹಿತಿ ತಗೊಂಡು, ಮತ್ತು ಅದರ ಜೊತೆಗೆ ಮುಂದಿನ ಹವಾಮಾನ ಮುನ್ಸೂಚನೆಯಲ್ಲಿ ಬರಬಹುದಾದಂಥ ಕೀಟ ಮತ್ತು ರೋಗಗಳು, ಇಷ್ಟು ವರ್ಷದ ಡೇಟಾ ನಮ್ಮ ಹತ್ರ ಇರುತ್ತೆ, ಅದಕ್ಕೆ ಅದನ್ನು ನಾವು ಸ್ಟಡಿ ಮಾಡಿ ಆ ಒಂದು ಇದರಲ್ಲಿ ನಾವು ರೈತರಿಗೆ ನೀಡೋದ್ರಿಂದ ಆ ಒಂದು ಆ್ಯಪಲ್ಲಿ ಡಿಸ್ಪ್ಲೇ ಆಗುತ್ತೆ ಸರ್. ಸೊ ಈ ಏನು ಮಾಹಿತಿ ಆ್ಯಪಲ್ಲಿ ಏನು ಮಾಹಿತಿ ಬರುತ್ತೆ ಅದೆಲ್ಲ ವಿಜ್ಞಾನಿಗಳ ಸಂಯೋಗದಲ್ಲಿ ನಾವು ಚರ್ಚಿಸಿ ಫೀಡ್ ಮಾಡ್ತಕ್ಕಂಥ ಮಾಹಿತಿಯಾಗಿರುತ್ತೆ. ಒಳ್ಳೆಯದು ಪ್ರವೀಣ್ ಅವರೇ. ಮುಖ್ಯವಾಗಿ ಈ ಹವಾಮಾನ ಯಾವ ರೀತಿಯಲ್ಲಿ ರೈತನ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಈ ಹೊಸ ತಂತ್ರಜ್ಞಾನದಲ್ಲಿ ಈ ಹವಾಮಾನದ ಮುನ್ಸೂಚನೆಯನ್ನು ಯಾವ ರೀತಿ ರೈತರು ಉಪಯೋಗಿಸಿಕೊಳ್ಬಹುದು ಅನ್ನೋದನ್ನು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಕೃಷಿಕರಿಗೆ ಹವಾಮಾನ ಮುನ್ಸೂಚನೆ ಕುರಿತು ಬ್ರಹ್ಮಾವರದ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೃಷಿ ಹವಾಮಾನ ಶಾಸ್ತ್ರ ವಿಭಾಗದ ತಾಂತ್ರಿಕ ಅಧಿಕಾರಿ ಪ್ರವೀಣ್ ಕೆಎಂ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಂಧ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ಇದೀಗ ಮಿಶ್ರ ಸಾವಯವ ಕೃಷಿ ಕುರಿತು ವಿಘ್ನೇಶ್ವರ ಕಲ್ಕೂರ ಅವರೊಂದಿಗಿನ ಮಾತುಕತೆ ಕೇಳೋಣ. ವಿಘ್ನೇಶ್ವರ ಕಲ್ಕೂರ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿ ಎಷ್ಟು ವರ್ಷದಿಂದ ನಿಮ್ಮ ಅನುಭವ ಕೃಷಿಯಲ್ಲಿ? ನನಗೆ 35-40 ವರ್ಷ ಅನುಭವ. ಅಂದ್ರೆ ಶಾಲೆ ಬಿಟ್ಟ ತಕ್ಷಣ ಸ್ಟಾರ್ಟಿಂಗ್. ಹೇಗಿತ್ತು ಒಂದು 3 ದಶಕದ ಹಿಂದೆ ಕೃಷಿಯ ಪರಿಸ್ಥಿತಿ? 3 ವರ್ಷದ ಹಿಂದೆ ಸಾಮಾನ್ಯ ಅಡ್ಡಿಲ್ಲ, ಈಗ ಸ್ವಲ್ಪ ಕೂಲಿ ಆಳುಗಳ ಸಮಸ್ಯೆ ಅದು ಇದು ಅಂತೇಳಿ ಬೇರೆ ಬೇರೆ ಸಮಸ್ಯೆ ಎಲ್ಲ ಬರ್ತಾ ಇದೆ. ಮುಂಚಿಂದು ಇದೆ, ಆದರೆ ಈಗೀಗ ಅದು ಮುಂಚೆ ಒಂದು 5-10 ವರ್ಷಕ್ಕೆ ಟರ್ನಿಂಗ್ ಆಗ್ತಿತ್ತು, ಈಗ ವರ್ಷನೂ ಚೇಂಜ್ ಆಗ್ತಾ ಇದೆ. ಅಂದ್ರೆ ಈಗ ಕೂಲಿ ಆಳುಗಳು ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ರು, ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇದೆ, ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇದೆ. ಅವರು ಸುಲಭದ ದಾರಿ ಉದ್ಯೋಗದಲ್ಲಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಸುಲಭದ ದಾರಿ ಅಂದ್ರೆ ಏನು? ಸುಲಭದ ದಾರಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ಬಿಸಿಲು ಬೆಂಕಿಯಲ್ಲಿ ಇರಬೇಕಾಗತ್ತೆ. ಹೊರಗಡೆ ಹೋದವಾಗ ಅವರಿಗೆ ಫ್ಯಾಕ್ಟ್ರಿನೋ ಇನ್ನೊಂದು ಮತ್ತೊಂದು ತಂಪು ಇದರಲ್ಲಿ ಕೆಲಸ ಮಾಡ್ಲಿಕ್ಕಾಗತ್ತೆ, ಮತ್ತೆ ಇದು ಹಾರ್ಡ್ ಕೆಲಸ. ಹೌದು, ಆ ತರದಿಂದ ಅದನ್ನ. ಏನು ಫ್ಯಾಕ್ಟ್ರಿ ಇದೆ ಇಲ್ಲಿ? ಇಲ್ಲಿ ಸುತ್ತಮುತ್ತ ಗೇರ್ಬೇಜ್ ಫ್ಯಾಕ್ಟ್ರಿ ಮೇಯ್ನು, ಮತ್ತೆ ಇನ್ನು ಬೇರೆ ಬೇರೆ ಈ ಎಸ್ಟೇಟ್ ಕೆಲಸ ದೊಡ್ಡ ಇದು ಅಷ್ಟೇ ಬಿಟ್ಟರೆ ಮತ್ತೆ ಇನ್ನೇ ಅಂತ ಇಲ್ಲ. ಈ ಕೂಲಿ ಆಳುಗಳ ಸಮಸ್ಯೆಯನ್ನು ಕಡಿಮೆ ಮಾಡಲಿ ಒಂದು ನಿಟ್ಟಿನಲ್ಲಿ ಒಂದಷ್ಟು ಯಾಂತ್ರೀಕರಣ ಮಾಡೋದಕ್ಕೆ ಅವಕಾಶ ಇದೆಯಾ? ಇದೆ. ಅಂದರೆ ಈ ಈ ಸೌರ್ಲಿಕ್ಕೆ, ಸ್ಪೇರಿಗೆ, ಮತ್ತೆ ಪವರ್ ಟಿಲ್ಲರ್, ಕಲ್ಟಿವೇಟ್ರು, ಇದೆಲ್ಲ ತೋಟದ ಬೇಸಾಯಕ್ಕೆ ಮತ್ತೆ ಸಾವಯವಕ್ಕೆ ಬಂದವಾಗ ಅದರಲ್ಲೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೋದು. ಈಗ ನೀವು ಹೇಗೆ ಅಳವಡಿಸ್ತಿದ್ರಿ ಅಂದ್ರೆ ಕೆಲಸವನ್ನು ಕಡಿಮೆ ಮಾಡ್ಲಿಕ್ಕೆ ಏನೇನು ಮಾಡಿದ್ರಿ? ನಾವು ಮಿಷನರಿ ಒಂದು, ಮತ್ತೊಂದು ಸಾವಯವ, ಮತ್ತು ನೀರಾವರಿ ಮೂಲಕ ಸಗಣಿ ನೀರು ಸ್ಪ್ರಿಂಕ್ಲರ್ ಇದನ್ನೆಲ್ಲ ಮಾಡಿದ್ವಿ. ಈಗ ಮೊದಲೆಲ್ಲ ಹಟ್ಟಿ ಗೊಬ್ಬರ ಮಾಡಿ ತೋಟಕ್ಕೆ ಹಾಕ್ತಾ ಇದ್ರಿ? ಹೌದು, ತೋಟಕ್ಕೆ ಹಾಕ್ತಾ ಇದ್ವಿ, ಹಟ್ಟಿ ಗೊಬ್ಬರ ಮಾಡಿ ಕಾಂಪೋಸ್ಟ್ ಮಾಡಿ ತೋಟಕ್ಕೆ ಹಾಕ್ತಾ ಇದ್ವಿ. ಈಗ ಸ್ಲರಿ ಮಾಡಿದ್ಮೇಲೆ ಯಾವ ರೀತಿ ಅನುಕೂಲ ಆಗಿದೆ? ಸ್ಲರಿ ಮಾಡಿದ್ರೆ ಅಂದ್ರೆ ಈಲ್ಡಿಂಗ್ ಅಷ್ಟು ನೀವು ಗೊಬ್ಬರ ಹಾಕಿದಷ್ಟಿಲ್ಲ, ಅಂತೂ ಸರ್ ನಾವು ವರ್ಕ್ ಮಾಡಿದಷ್ಟು ಅಷ್ಟು ಬೆನಿಫಿಟ್ ಇಲ್ಲ. ಈ ಫರ್ಟಿಲೈಸರ್ ಎಲ್ಲ ಹಾಕಿದೆ, ಸಾಮಾನ್ಯ ತಕ್ಕ ಮಟ್ಟಿಗೆ ಬರುತ್ತೆ. ಈ ಸ್ಲರಿ ಬಿಡುವುದಕ್ಕೆಲ್ಲ ಯಾವ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಅದಕ್ಕೆಲ್ಲ ಫಿಲ್ಟ್ರ್ ಮೋಟರ್, ಮೋಟರ್ ಅಂದ್ರೆ ದೊಡ್ಡ ಒಂದು ದೊಡ್ಡ ಟ್ಯಾಂಕಿಯಿಂದ ಫಿಲ್ಟರ್ ಟ್ರೈ ತರ ಇದೆ, ಅದಕ್ಕೆ ಬಿಟ್ಟು ಅದರಲ್ಲಿ ಕರಗಿಸಿ ಮೋಟರ್ಗೆ ಡೈರೆಕ್ಟ್ ಹೋಗೋದು ಫಿಲ್ಟರ್. ಸಾಮಾನ್ಯ ಎಷ್ಟು ಲೀಟರ್ನ ಕೆಪಾಸಿಟಿ ಇದು? ಅದು ದೊಡ್ಡ ಟ್ಯಾಂಕ್ 10 ಅಡಿ ಅಗಲ, 12 ಅಡಿ ಉದ್ದ, 8 ಅಡಿ ಆಳ, ಅದು ಮೇನ್ ಟ್ಯಾಂಕ್. ಹೆಚ್ಚು ಸಮಯ 10,000 ಲೀಟರ್ ಮೇಲ್ಪಟ್ಟೆ ಹಡಿತೆ. ಎಷ್ಟು ದಿವಸಕ್ಕೆ ಒಂದ್ಸರಿ ತುಂಬುತ್ತದೆ? ಅದು ಸಾಧಾರಣ ಒಂದು 15-20 ದಿವಸಕ್ಕೆ ತುಂಬುತ್ತದೆ. ಅದೀಗ ನೀರಾವರಿ ಜೊತೆ ಜೊತೆಗೆ ಇದನ್ನು ಬಿಡುವಂತ ವ್ಯವಸ್ಥೆ ಉಂಟು ಅಥವಾ ಇದಕ್ಕೆ ಪ್ರತ್ಯೇಕ ವ್ಯವಸ್ಥೆ, ಪೈಪ್ ವ್ಯವಸ್ಥೆ ಉಂಟು? ನೀರಾವರಿ ಜೊತೆನೆ, ನೀರಾವರಿ ಜೊತೆನೆ ಅಂದ್ರೆ ಅದರಿಂದ ಆ ದೊಡ್ಡ ಟ್ಯಾಂಕಿಂದ ಸೆಕೆಂಡ್ ಫಿಲ್ಟರ್ ಟ್ಯಾಂಕಿ ಬರುತ್ತೆ, ಅಲ್ಲಿಂದ ನಮಗೆ ಸಗಣಿ ನೀರು ಧಾರಾಳ ಇದ್ರೆ ನೀರು ಹೋಗಲ್ಲ, ಬರೀ ಸಗಣಿಯನ್ನೇ ನೀರನ್ನೇ ತೆಳ್ಳಗೆ ಮಾಡಿ ಹಾರಿಸ್ತೇವೆ. ಸಗಣಿ ನೀರು ಕಡಿಮೆ ಇದೆ ಅಂತಾದರೆ ಅದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಲೆಕ್ಕ ಮಾಡಿ ಕೆರೆ ನೀರನ್ನು ಮಿಕ್ಸಿಂಗ್ ಮಾಡಿ ಹೋಗುತ್ತೆ. ಈಗ ತೋಟ ಪೂರ್ತಿ ಈ ಸಗಣಿ ನೀರನ್ನು ಬಿಡೋದ್ರಿಂದ ಈ ಕಳೆಗಳು ಜಾಸ್ತಿ ಆಗೋದಿಲ್ವಾ? ಜಾಸ್ತಿ ಆಗುತ್ತೆ. ಜಾಸ್ತಿ ಆದರೆ ಈ ಪವರ್ ವೀಡರ್ನಿಂದ ಓಡಿಸಿ ಇದು ಮಾಡಿದಾಗ ಎರೆಹುಳು, ಬೇರೆ ಬೇರೆ ಬ್ಯಾಕ್ಟೀರಿಯಾ ಇದೆಲ್ಲ ಜಾಸ್ತಿ ಆಗ್ತವೆ, ಜೀವಾಣು ಇವೆಲ್ಲ. ಸಾಮಾನ್ಯ ಎಷ್ಟು ದಿವಸಕ್ಕೆ ಒಂದ್ಸರಿ ಅಥವಾ ಎಷ್ಟು ತಿಂಗಳಿಗೆ ಒಂದ್ಸರಿ ಇದನ್ನ ಕಟ್ ಮಾಡ್ತೀರಿ ನೀವು ಹುಲ್ಲನ್ನು? ಹುಲ್ಲನ್ನು ವರ್ಷಕ್ಕೆ 2 ಬಾರಿ ಮಾತ್ರ, ಅದು ಈ ಅಡಿಕೆ ಕೊಯ್ಲು ಟೈಮ್ ಯಾವಾಗ ಮಾತ್ರ ತೆಗಿತೀವಿ, ಮತ್ತೆಲ್ಲ ಮಲ್ಚಿಂಗ್ ಆಗಿ ಇರುತ್ತೆ. ಅಂದ್ರೆ ಸ್ಲರಿಯನ್ನು ಕೂಡೋದಕ್ಕೆ ಶುರು ಮಾಡಿ ಎಷ್ಟು ಸಮಯ ಆಯ್ತು ಇವಾಗ? ನಾವು ಸಾಧಾರಣ ಒಂದು 8 ವರ್ಷ 10 ಹಿಂದಿಂದ ಕೊಡ್ತಾ ಇದ್ದೀವಿ. ಮೊದಲಿನ ಪರಿಸ್ಥಿತಿಗೆ ಹೋಲಿಸಿದ್ರೆ ಯಾವ ರೀತಿ ಬದಲಾವಣೆ ಕಾಣ್ತಾ ಇದೆ? ಅಂದರೆ ವರ್ಕ್ ಲೋಡ್ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲ ಯಾವುದು ನಮ್ದು ಬೇಸಾಯ ಮಾಡುವಂಥದ್ದು ವರ್ಕ್, ಕೂಲಿ ಆಳುಗಳ ಸ್ವಲ್ಪ ಸಂಖ್ಯೆ ಇದು ವರ್ಷ ಕಡಿಮೆ ಮಾಡ್ತಾ ಇದ್ದೀವಿ, ಅದೊಂದು ಬೆನಿಫಿಟ್. ಮತ್ತು ಈಲ್ಡಿಂಗಲ್ಲಿ ಏನು ಅಂಥದ್ದಂತ ನಮಗೇನು ವ್ಯತ್ಯಾಸ ಕಾಣ, ಅಂದರೆ ನಮ್ದು ಎಕ್ಸ್ಟೆನ್ಷನ್ನು ವರ್ಷ ಆಗ್ತಾ ಇರುತ್ತೆ, ಆ ದೇಶದಿಂದ ಗೊತ್ತಾಗಲ್ಲ ಅಷ್ಟು. ಈಗ ಅಡಿಕೆ ಸ್ಥಳೀಯವಾದಂಥ ತಳಿ ಇದೆಯೋ ಅಥವಾ ಮಂಗಳ ಅಂಥದ್ದೇನಾದ್ರು ಉಂಟು? ಸ್ಥಳೀಯ ತಳಿ ಮುಂಚಿಂದ ಸ್ವಲ್ಪ ಇದೆ, ನೆಕ್ಸ್ಟ್ ಮೋಹಿತ್ ನಗರ ಮಂಗಳ ಎರಡು ಹಾಕಿದ್ದೀವಿ. ಈಗ ಗುಣಮಟ್ಟದ ಅಂದ್ರೆ ಅಡಿಕೆಯ ತೂಕ ಆಗ್ಬೋದು ಅಥವಾ ಒಂದು ಗುಣಮಟ್ಟ ಆಗ್ಬೋದು, ಇದರಲ್ಲಿ ಯಾವ್ದು ಒಳ್ಳೇದು ಅಂತ ಹೇಳ್ತೀರಿ? ನಮ್ ತಿಳಿದ ಮಟ್ಟಿಗೆ ಮೋಹಿತ್ ನಗರ ಸ್ವಲ್ಪ ಗುಣಮಟ್ಟ ಇದೆ ಅಂತ ಕಾಣುತ್ತೆ. ಏನಿದ್ರೆ ಒಂದು ವಿಶೇಷ ಇದೆ ಮೋಹಿತ್ ನಗರದ? ಸೈಜ್ ದೊಡ್ಡದು ಒಂದು, ಮತ್ತೆ ಅಡಿಕೆನೂ ದೊಡ್ಡದು, ಮತ್ತೆ ಹಿಡಿಯೋದು ತುಂಬಾ ಹಿಡಿಯುತ್ತೆ. ಈ ಮಂಗಳದಲ್ಲಿ ಸಂಖ್ಯೆ ಜಾಸ್ತಿ ಹಿಡಿದವಾಗ ಅಡಿಕೆ ಸಣ್ಣ ಬರುತ್ತೆ ಮಂಗಳದಲ್ಲಿ, ಮತ್ತೆ ತೂಕವು ಕೂಡ ಕಡಿಮೆ ಕಡಿಮೆ ಅನಿಸುತ್ತೆ. ಮೋಹಿತ್ ನಗರದಲ್ಲಿ ಪರವಾಗಿಲ್ಲ. ಈಗ ನೀರಿನ ಒಂದು ಬೇಡಿಕೆ ಎಷ್ಟರ ಮಟ್ಟಿಗೆ ಇದೆ ಈಗ ಮಂಗಳ ಅಥವಾ ಮೋಹಿತ್ ನಗರಕ್ಕೆ ಹೋಲಿಸಿದ್ರೆ? ಊರಿನ ತಳಿಗೆ ಕಡಿಮೆ ಸಾಕಾಗ್ತದೆ ನೀರು? ನೀರು ಸೇಮ್ ಬೇಕಾಗುತ್ತೆ. ಅಂದ್ರೆ ನಾವು ನಮ್ಮ ಏರಿಯಾ ಅಡಿಕೆ ತೋಟದ ಏರಿಯಾ ನೋಡಿಕೊಂಡು ಇದು ಮಾಡಿ, ಬೆಟ್ಟ ಜಾಗದಲ್ಲಾದ್ರೆ ತುಂಬ ಬೇಕಾಗುತ್ತೆ ನೀರು. ಅದೇ ಹೌದು, 4-5 ದಿವಸಕ್ಕೊಂದ್ಸರಿ ಈ ನಮ್ಮ ಮೆಕ್ಕೆ ಬೈಲು ಟೈಪ್ ಅದು ವಾರಕ್ಕೊಂದ್ಸರಿ ಬಿಟ್ಟಾಗ ಸಾಕಾಗುತ್ತೆ. ನಾವೆಲ್ಲ ಈಗ ಒಂದು ಸ್ಪ್ರಿಂಕ್ಲರಲ್ಲಿ ಒಂದು ವಾರಕ್ಕೊಂದು ಸರಿ 3 ಗಂಟೆ ಹೊಡಿತೀವಿ ವಾರಕ್ಕೊಮ್ಮೆ. ಈಗ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕಂದ್ರೆ ನೀರು ಜಾಸ್ತಿ ಕೊಡಬೇಕಾಗ್ತದೆ? ನೀರು ಜಾಸ್ತಿ ಕೊಡಬೇಕಾಗುತ್ತೆ ಅಂದರೆ ಈಗ ವಾರಕ್ಕೊಮ್ಮೆ ಕೊಟ್ಟರೆ ಏಪ್ರಿಲ್ ಮೇಲಲ್ಲಿ 3 ದಿವಸಕ್ಕೊಮ್ಮೆ ಕೊಡಬೇಕು, ವಾರದ 2 ಬಾರಿ ಕೊಡಬೇಕಾಗುತ್ತೆ. ನೀರಿನ ಲಭ್ಯತೆ ಹೇಗಿದೆ ಇವಾಗ? ನೀರಿನ ಲಭ್ಯತೆ ಈಗ ನಮಗೆ ಈಗ ಕಳೆದ ವರ್ಷ ಸ್ವಲ್ಪ ತೊಂದರೆ ಆಗಿದೆ, ಆದರೆ ಮುಂಚೆ ಎಲ್ಲ ಬೋರ್ವೆಲ್ಲಿಗೆ ಏನು ಅಷ್ಟು ಇದು ಗೊತ್ತಾಗಿಲ್ಲ. ಈಗ ನೀರು ಸಹಜವಾಗಿ ಇಂಗುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆಯೋ ಅಥವಾ ಅದರಲ್ಲಿ ಏನಾದರೂ ತೊಂದರೆ ಉಂಟಾಗಿದೆಯಾ? ಅದು ನಾವು ಮಾಡಬೇಕು ಇಂಗಿಸ್ಲಿಕ್ಕೆ, ಅಂದರೆ ಗುಡ್ಡ ಬೆಟ್ಟದಲ್ಲೆಲ್ಲ ಇದು ಹೊಂಡವನ್ನು ಇದು ಇಂಗು ಗುಂಡಿಯನ್ನು ಮಾಡಿ ಅದನ್ನು ಸಾರ್ವ ನಾವು ಒಬ್ಬರು ಮಾಡಿದ್ರೆ ಪ್ರಯೋಜನ ಇಲ್ಲ, ಸಾರ್ವತ್ರಿಕವಾಗಿ ಮಾಡಿದರೆ ಖಂಡಿತ ಅದು ಬೆನಿಫಿಟ್ ಇದೆ. ಯಾಕಂದರೆ ನಮ್ಮಲ್ಲಿ ಕಲ್ಲು ತೆಗೆದು ಇದೆ, ಗುಂಡಿ ಇದೆ, ಅದಕ್ಕೆ ನೀರು ಬಿಟ್ಟು ನಮ್ಮ ಏರಿಯಾದಲ್ಲಿ ಸಾಧಾರಣ ಒಂದು ಈ ಬೆಲ್ಟಲ್ಲಿ ಒಂದು 7 ಬೋರ್ವೆಲ್ ಇದೆ, 7 ಬೋರ್ವೆಲ್ಲಿಗೂ ಇವತ್ತು ಎಷ್ಟು ನೀರು ಅನುಕೂಲ ಆಗಿದೆ ಅಂದರೆ ಈಗ ಮಳೆ ಸಹಜವಾಗಿ ಬಿದ್ದಂತಹ ಮಳೆ ನೀರು ಈ ಕಲ್ಲಿನ ಒಂದು ಕೋರೆಯಲ್ಲಿ ನಿಲ್ತದ? ನಿಲ್ಲುತ್ತೆ. ಅದನ್ನ ನಾವು ಏನು ಮಾಡಿದ್ದೇವೆ ಅಂದರೆ ಎಲ್ಲ ಕಡೆಯಿಂದ ಅದಕ್ಕೆ ನಿಲ್ಲಕ್ಕೆ ಬರುವ ವ್ಯವಸ್ಥೆ ಮಾಡಿದ್ದೇವೆ. ನಂತರ ನಮ್ಮ ಏರಿಯಾದಲ್ಲಿ ಇನ್ನು ಬೇರೆ ಬೇರೆಯವರೆಲ್ಲ ಮಾಡಿದ್ರೆ ಬಿಟ್ಟಿದ್ರೆ ಗೊತ್ತಿಲ್ಲ, ಅಂತೂ ನಮಗೆ ಅನುಕೂಲತೆಗೆ ನಾವು ಮಾಡಿದ್ದೀವಿ. ಈಗ ರಬ್ಬರ್ ತೋಟವು ಅಥವಾ ಬೇರೆ ಏನಾದರೂ ಎತ್ತರದ ಜಾಗದಲ್ಲಿ ಇರುವಂತಹ ತೋಟಗಳಲ್ಲಿ ಆದರೆ ಸಹಜವಾಗಿ ಈಗ ನೀರಿನ ಹರಿವನ್ನು ತಡೆಯುವುದಕ್ಕೆ ಏನಾದ್ರು ವ್ಯವಸ್ಥೆ ಉಂಟು ಮಾಡಿದ್ದೀವಿ? ಅದು ಈ ಪಾತಿ ಪಾತಿ ಮಾಡಿ ಆ ನೀರು ಎದುರುಗಡೆ ನಿಲ್ಲಕ್ಕೆ ಗೇರಿಗೆ ರಬ್ಬರಿಗೆ ಆ ಥರದಲ್ಲಿ ಮಾಡಿದ್ದೀವಿ. ನೀವು ರಬ್ಬರ್ ಮತ್ತು ಗೇರು ಬೆಳಿತೀರಾ? ರಬ್ಬರು ಗೇರು ಬೆಳಿತೀವಿ. ಎಷ್ಟಿದೆ ಸಾಮಾನ್ಯ ರಬ್ಬರು? 1,000 ಚಿಲ್ಲರೆ ಇದೆ, 1,100. ಗೇರ್ ಒಂದು 500 ತನಕ ಇದೆ. ಈ ಕಸಿ ಗೇರು ಗಿಡ ಇದೆಯಾ ಅಥವಾ ಬೀಜದಿಂದ ಮಾಡಿದ್ದು? ಬೀಜದಿಂದ ಮಾಡಿದ್ದು. ಅಂದ್ರೆ ಸಾಂಪ್ರದಾಯಿಕವಾಗಿ ಮಾಡಿದ್ದು. ಅದೇನು ಎಳ್ಳಿಂಗ್ ಅಂತ ನಾವೇನು ಈಗ ಕಸಿ ಗಿಡ ಎಲ್ಲ ನೆಟ್ಟು ಏನು ಹೋಗಿಲ್ಲ, ಅದೇ ಅದರಷ್ಟಕ್ಕೆ ಬೆಳೀತಾ ಬರುತ್ತೆ, ತಗೊಂಡು ಬರ್ತೇವೆ. ಈ ಗೊಬ್ಬರ ಕೊಡುವಂತ ಒಂದು ವ್ಯವಸ್ಥೆ ಉಂಟು ಇದಕ್ಕೆ? ಗೇರು ಮಾಡಲಿ, ಕಾಡಲ್ಲಿ ಬೆಳೆ, ಕಾಡು ಬೆಳೆ ಅಂತೇಳಿ ಮಾಡ್ಕೊಂಡಿದ್ವಿ. ಈ ರಬ್ಬರ್ ಕೃಷಿಯ ಬಗ್ಗೆ ಹೇಳಿ, ಇದರಲ್ಲಿ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು? ಇದರಲ್ಲಿ ನಿರ್ವಹಣೆ ಅಂದ್ರೆ ವರ್ಷಕ್ಕೆ 2 ಬಾರಿ ಫರ್ಟಿಲೈಸರ್ ರಬ್ಬರಿಗೆ, ಮತ್ತದಕ್ಕೇನು ನಾವು ಸಾವಯವ ಅಂತೇಳಿ ಸಗಣಿ ಏನು ಇದಲ್ಲ ನೀರು, ಅಂದರೆ ಮುಂಚೆ ಎಲ್ಲ ನೀರು ಬಿಡ್ತಿದ್ದೀವಿ, ಈಗ ನಮ್ಮದು ಬೇರೆ ಕೃಷಿ ಇದು ಜಾಸ್ತಿ ಆಗ್ಲಿಕ್ಕೆ ಹೋಗಿ ಅಡಿಕೆ ಕೃಷಿ ಜಾಸ್ತಿ ಆಗ್ಲಿಕ್ಕೆ ಹೋಗಿ ಅದಕ್ಕೆ ನೀರು ಕಟ್ಟಿಂಗ್ ಮಾಡಿದ್ವಿ. ಮುಂಚೆ ಈ ರಾಸಾಯನಿಕ ಗೊಬ್ಬರ ಅಂದ್ರೆ ಏನು ಕೊಡ್ತೀರಿ, ಯಾವಾಗ ಕೊಡ್ತೀರಿ, ಹೇಗೆ ಕೊಡ್ತೀರಿ? ಈ ರಾಕ್ ಯೂರಿಯಾ ಪೊಟ್ಯಾಶ್ ಅದು 3 ಮಿಕ್ಸ್ ಮಾಡಿ ಈ ಇದು ಮೇ ಜೂನಲ್ಲಿ 2 ಮಳೆ ಬಿದ್ದ ತಕ್ಷಣ ಇನ್ನು ಮಳೆಯ ಕೊನೆಯ ಹಂತದಲ್ಲಿ ಅಕ್ಟೋಬರ್ ನವೆಂಬರಲ್ಲಿ 2 ಬಾರಿ ಕೊಡ್ತೀವಿ. ಹೇಗೆ ಕೊಡುವಂಥ ವಿಧಾನ? ಕೊಡುವಂಥ ವಿಧಾನ ಅಂದರೆ ಸಸಿ ಇರುವಾಗ ಬುಡದಲ್ಲಿ ದೊಡ್ಡ ಮರವಾದ ಮರದ ಹೇಗೆ ಎಲ್ಲೆಲ್ಲ ಹೋಗ್ತೇವೋ ಅಂದ್ರೆ 4 ಮರದ ಮಧ್ಯ ಒಂದು ಹೊಂಡ ತೆಗೆದು ಹೊಂಡದಲ್ಲಿ ಹಾಕಿ 4 ಮರದ್ದು ಒಂದು ಹೊಂಡಕ್ಕೆ ಹಾಕ್ತೀವಿ. ಅಂದ್ರೆ ಬೇರುಗಳೆಲ್ಲ ಅಲ್ಲಿ ಅದೇ ಬುಡದಲ್ಲಿ ಇರ್ತವ ಹೊಂಡಕ್ಕೆ ಬರ್ತಾವೆ. ಈಗ ಪ್ರಾರಂಭಿಕ ವರ್ಷಗಳಲ್ಲಿ ಎಡೆ ಬೆಳೆಯಾಗಿ ಏನಾದ್ರು ಬೆಳೆದಿದ್ರಾ ರಬ್ಬರ್ ತೋಟದಲ್ಲಿ? ಬಾಳೆ ಹಾಕಿದೀವಿ, ಬಾಳೆ ಹಾಕಿದೀವಿ. ಇದು ಸಾಧಾರಣ ಒಂದು 40 ವರ್ಷದ ಕೆಳಗಡೆ, ಅಂದ್ರೆ ಒಂದು ಹಳೆ ಪ್ಲಾಟ್ ಮಾಡಿ 40 ವರ್ಷ ಆಯ್ತು ರಬ್ಬರ್. ಈ ಮಳೆಗಾಲದಲ್ಲಿ ಈ ಎಲೆ ಉದುರುವಂತ ಒಂದು ಸಮಸ್ಯೆ ಏನಾದ್ರು ಬರ್ತದಲ್ಲ ರಬ್ಬರ್ ತೋಟದಲ್ಲಿ? ಬರುತ್ತೆ. ಅದಕ್ಕೆ ಈ ಬೋರ್ಡ್ ಹೊಡಿತೀವಿ, ಅಂದ್ರೆ ಸಸಿ ಇರುವಾಗ ದೊಡ್ಡದೇ ಇರುವಾಗ ಹೊಡಿತಿಲ್ಲ, ಅದಕ್ಕೆ CO4 ಅಂತೇಳಿ ಅದು ಕಾಪರ್ ಆಕ್ಸೈಡ್ ಅದನ್ನು ಆಯಿಲ್ ಮಿಕ್ಸ್ ಮಾಡಿ ಹೊಡಿತಾರೆ. ಪವರ್ ಸ್ಪ್ರೇ. ಇದಲ್ಲದೆ ಬೇರೆ ಏನು ಸಮಸ್ಯೆ ಬರ್ತದೆ ರಬ್ಬರ್ ಮರದಲ್ಲಿ? ಇದು ಪಿಂಕ್ ರೋಗ ಹೇಗೆ ಸಾಯೋದು, ಮತ್ತೆ ತೊಗಟೆ ಇದಾಗುವುದು, ಯಾವುದು ಮರಗಟ್ಟುವುದು ಇದು, ಮತ್ತೆ ಬೇರೆಲ್ಲಿ ಒಂದು ರೋಗ ಬರುತ್ತೆ ಸಾಮಾನ್ಯವಾಗಿ. ಮತ್ತೆ ಎಲೆ ಹೋದ್ರೆ ಮತ್ತೊಂದು ಇದು ಎಂತ ಕೊಲೆ ಎರೆಗೆ ಎಲ್ಲ ಎಲೆ ಹೋದ್ರೆ ಹೆಗೆ ಎಲ್ಲ ಸಾಯೋದು ಅದೆಲ್ಲ ಬರುತ್ತೆ ಸಾಮಾನ್ಯ. ಆಮೇಲೆ ಈಗ ಮಳೆಗಾಲದಲ್ಲಿ ಕೂಡ ಟ್ಯಾಪಿಂಗ್ ಮಾಡುವಂತ ವ್ಯವಸ್ಥೆ ಹೇಗೆ ಮಾಡ್ಕೊಳ್ತೀರಿ ನೀವು? ಅದು ಪ್ಲಾಸ್ಟಿಕ್ ಕಟ್ಟಿ ಟ್ಯಾಪಿಂಗ್ ರೈನ್ ಗಾರ್ಡ್ ಕಟ್ಟಿ ಮಾಡ್ತೀವಿ. ಅದರಲ್ಲಿ ಏನಾದರೂ ಸುಧಾರಣೆ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ? ಸುಧಾರಣೆ ಅಂದರೆ ಆ ಥರದ್ದೇನೂ ಆಗಿಲ್ಲ ನಮ್ಗೆ ತಿಳಿದಷ್ಟಿಗೆ. ಪ್ಲಾಸ್ಟಿಕ್ ಇದು ಮಾಡಿ ಮರ ಟ್ಯಾಪಿಂಗ್ ಮಾಡೋದು, ಅದಕ್ಕೆ ವಾರಕ್ಕೊಮ್ಮೆ ಟ್ಯಾಪಿಂಗ್ ಪೆನ್ನಲ್ಲಿ ಔಷಧಿ ಹಚ್ಚೋದು ಅಷ್ಟೇ. ಆಮೇಲೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಹೇಳಿರುವಂಥದ್ದು ಈ ರಬ್ಬರ್ ಟ್ಯಾಪಿಂಗ್ನಲ್ಲಿ ಅಧಿಕ ಅಂತರದ ಟ್ಯಾಪಿಂಗ್ ಮಾಡಬಹುದು ಅಂಥೇಳಿ, ಅಥವಾ 2 ದಿವಸ 4 ದಿವಸ ಮಾಡೋದಿಲ್ಲ, 5-6 ದಿವಸಕ್ಕೆ ಒಂದು ಸರಿ ಮಾಡಿದರೆ ಸಾಕು ಅಂತ, ಈ ಪ್ರಯತ್ನ ಏನಾದ್ರು ಮಾಡಿದ್ರೆ ನೀವು? ಮಾಡಿಲ್ಲ ಮಾಡ್ತೀರಿ? ನಾವು 2 ದಿವಸಕ್ಕೊಮ್ಮೆ. 2 ದಿವಸಕ್ಕೊಮ್ಮೆ. ಅದು 1 ದಿವಸಕ್ಕೆ ಎಷ್ಟು ಮರ ಮಾಡ್ಬೋದು? 1 ದಿವಸಕ್ಕೆ 1 ಆಳು ಸಾಧಾರಣ 300-400 ಮರ ಮಾಡ್ತಾನೆ. ಇನ್ನು ಕೆಲವರು ಸರ್ವಿಸ್ ಇದ್ದವರು 500 ತನಕನೂ ಮಾಡ್ತಾರೆ ಟ್ಯಾಪಿಂಗ್. ಈ ರಬ್ಬರ್ ಟ್ಯಾಪಿಂಗ್ ಮಾಡುವ ಸಂದರ್ಭದಲ್ಲಿ ಏನೇನು ತಪ್ಪುಗಳನ್ನು ಮಾಡ್ತಾರೆ ಸಾಮಾನ್ಯವಾಗಿ? ತಪ್ಪಂದ್ರೆ ಈ ಮರ ಆಳಕ್ಕೆ ಕೊಯ್ತಾದ್ರೆ ಒಂದು, ಮತ್ತೊಂದು ಇನ್ನೊಂದು ಸರಿಯಾದ ಅಳತೆ ಇಟ್ಟು ಕೆಲವರು ಕೊಯ್ಯೋದಿಲ್ಲ, ಕೆಲವರು ಮತ್ತೆ ಥಿಕ್ನೆಸ್ ಅನ್ನುವಂಥದ್ದು ದಪ್ಪ ಬೇಗ ಮರ ಕೊಯ್ದು ಹೋಗುತ್ತೆ, ಆ ಥರ ಎಲ್ಲ ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ. ಆಮೇಲೆ ಈಗ ರಬ್ಬರ್ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಹೇಳಿ, ಯಾವ ರೀತಿ ಒಂದು ವ್ಯವಸ್ಥೆ ಇದೆ? ಸಂಸ್ಕರಣೆ ಅಂದರೆ ಹೊಗೆ, ಹೊಗೆ ಮನೆ, ಹೊಗೆ ಹೊಗೆಗೂಡು ಫಸ್ಟು ಇದರಲ್ಲಿ ಟ್ರೈಗೆ ಹಾಕಿ ಇದು ಮಾಡಿ ಶೀಟ್ ಮಾಡಿ ಮಿಷನ್ ಇದು ಮಾಡಿ ಹೊಗೆ ಮನೆ ಹಾಕಿ, ಹೊಗೆ ಮನೆಯಲ್ಲಿ ಒಂದು 3 ದಿವಸ ಹೊಗೆ ಇದು ಮಾಡಿ ಬಂಡಲ್ ಮಾಡಿ ಇಟ್ಬಿಡೋದು. ಈ ಸಲ್ಫ್ಯೂರಿಕ್ ಆ್ಯಸಿಡ್ ಎಲ್ಲ ನೀವು ಬಳಕೆ ಮಾಡ್ತಿರಲ್ಲ, ಅದರ ಒಂದು ನಿರ್ವಹಣೆ ಎಲ್ಲ ಮಾಡೋದು ಹೇಗೆ? ಸಲ್ಫ್ಯೂರಿಕ್ ಆ್ಯಸಿಡ್ ನಿರ್ವಹಣೆ ಅಂದರೆ ಅದನ್ನು ಈ ತ್ಯಾಜ್ಯ ನಿರ್ವಹಣೆ, ತ್ಯಾಜ್ಯ ನಿರ್ವಹಣೆ ನಾವು ಗೊಬ್ಬರ ಗ್ಯಾಸಿಗೆ ಇದು ಮಾಡ್ತೀವಿ, ಹಾಕ್ತೀವಿ. ಏನು ಸಮಸ್ಯೆ ಬರೋದಿಲ್ಲ? ಇಲ್ಲ, ಅದೇನು ಇಷ್ಟೊತ್ತಿಗೆ ಗೊತ್ತಾಗಿಲ್ಲ ನಮಗೆ. ಇದು ಇದು ಇದು ಗ್ಯಾಸ್ ಜಾಸ್ತಿ ಬರುತ್ತೆ, ಯಾವುದು ಈ ಅಡುಗೆ ಮಾಡಲಿಕ್ಕೆ ಗೋಬರ್ ಗ್ಯಾಸಿಗೆ ಗ್ಯಾಸ್ ಬರುತ್ತೆ. ಈ ಗುಣಮಟ್ಟದ ರಬ್ಬರ್ ಹಾಳಿನ ತಯಾರು ಮಾಡೋದು ಅಂದರೆ ಏನೇನು ಅಂಶವನ್ನು ಗಮನಿಸಬೇಕು? ಒಂದು ಅದನ್ನು ಹಾಲಂತಂದು ಇದು ಮಾಡಬೇಕು, ಜರಡೆ ಹಿಡಿದು ಕ್ಲೀನಾಗಿ ಮಾಡಬೇಕು. ಇನ್ನೆರಡನೇ ಅದಕ್ಕೆ ಈ ಗೋಲ್ಡನ್ ಟಚ್ ಅಂತ ಆ್ಯಸಿಡ್ ಇರುತ್ತೆ, ಅದನ್ನು ಹಾಕಿ ಕ್ಲೀನ್ ಒಳ್ಳೆ ಜೇನು ತಟ್ಟಿ ಥರ ಸೀಟ್ ಬರುತ್ತೆ ಕ್ಲೀನಾಗಿ. ತೆಳು ಎಷ್ಟು 5 mm ಎಷ್ಟು ತೆಳು ಸೀಟು ತೆಳುವಾಗಿ ಮಾಡಬೇಕು, ಆ ಥರ ಬರುತ್ತೆ. ಸ್ಮೋಕಿಂಗ್ ಬಗ್ಗೆ, ಸ್ಮೋಕಿಂಗ್ ಹೋ ಮತ್ತು ಹೊಗೆ ಮನೆ, ಹೊಗೆ ಮನೆಯಲ್ಲೂ ಹಾಗೆ ಒಂದು 3 ದಿವಸ ಒಳ್ಳೆ ರೀತಿಯಿಂದ ಹೊಗೆ ಹಿಡಿದು ಇದು ಮಾಡಿದರೆ ಕ್ಲೀನಾಗಿ ಸೀಟು ಬರುತ್ತೆ. ಇದರಲ್ಲಿ ಏನಾದರೂ ಇಂಧನ ಉಳಿತಾಯ ಮಾಡಲಿಕ್ಕೆ ಏನಾದ್ರು ವ್ಯವಸ್ಥೆ ಉಂಟಾ? ಇದರಲ್ಲಿ ಹೊಗೆ ಹಾಕೋದ್ರಲ್ಲಿ ಇದೆ ಅಂತೆ, ಈಗ ಈಗೆಲ್ಲ ಮಾಡ್ತಿದ್ದಾರಂತೆ, ಆದರೆ ನಮಗೆ ಅದು ಗೊತ್ತಾಗಿಲ್ಲ, ನಮಗೆ ಆ ಪರಿಸ್ಥಿತಿ ಇನ್ನೂ ಬರಲಿಲ್ಲ. ಸಾಕಷ್ಟು ಸಿಗ್ತದೆ ಸಿಗ್ತದೆ. ಆಮೇಲೆ ಅಡಿಕೆ ಕೃಷಿಯ ಬಗ್ಗೆ ಹೇಳಿ. ಅಡಿಕೆ ಕೃಷಿ ಅಂತ ಹೇಳಿದರೆ ಅದೇ ಮೇಯ್ನ್ ಆಗಿ ನೀರಾವರಿ ಬೇಕು ಅಡಿಕೆಯಲ್ಲಿ, ಒಂದು ಮೇಯ್ನ್ ನೀರಾವರಿ, ಎರಡು ಕೊಳೆ ರೋಗ ನಿರ್ವಹಣೆ ಅಷ್ಟೇ. ಮತ್ತಲ್ಲ ಈಗ ಸಾವಯವ ಕೃಷಿಯಲ್ಲಿ ಅಂದರೆ ಸಗಣಿ ನೀರು ಅಥವಾ ಈ ಜೀವಾಮೃತನ ಎಂಥದ್ದು ಮಾಡಿ ಎಲ್ಲ ಮಾಡ್ತಿದ್ದಾರೆ, ಅದನ್ನು ತಕ್ಕ ನೀವು ಕೂಡ ಈ ಪ್ರಯತ್ನ ಮಾಡಿದ್ರೆ ಜೀವಾಮೃತ ಹೋಗ್ಬೇಕಂತ ಮಾಡಿದ್ದೇನೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಏನಿದ್ರ ವಿಶೇಷತೆ? ವಿಶೇಷತೆ ಅಂದರೆ ಅದರಲ್ಲಿ ಈ ಜೀವಾಣು ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ, ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ ಅಂದರೆ ಅದು ಮಣ್ಣಿನಲ್ಲಿ ಮಲ್ಚಿಂಗ್ ಕೊಟ್ಟವಾಗ ಅವು ತಂಪಿನ ವಾತಾವರಣಕ್ಕೆ ಇಂಪ್ರೂವ್ಡ್ ಆಗ್ತಾ ಹೋಗ್ತವೆ ಅಂತ ಅವರು ಹೇಳೋದು, ಆದ್ರೆ ನಾವು ಮಾಡಿ ನೋಡಿಲ್ಲ ಇನ್ನು. ನಿಮ್ಮ ಹಿಂದಿನವರು ಅಂದರೆ ಹಿರಿಯರು ಕೂಡ ರೇಡಿಯೋ ಕೇಳುಗರು, ನೀವು ಕೂಡ ರೇಡಿಯೋ ಕೇಳ್ತೀರಾ? ರೇಡಿಯೋ ಮುಂಚೆ ಈ TV ಇದೆಲ್ಲ ಬಂದವಾಗ ಮುಂಚಿಂದು ಕೇಳ್ತಾ ಇದ್ದೀವಿ, ಈಗ TV ಬಂದ ಮೇಲೆಲ್ಲ ಸ್ವಲ್ಪ ಕಡಿಮೆ ಆಗಿದೆ TV ಅಥವಾ. ಈಗ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ವಿಚಾರ ವಿನಿಮಯ ಆಗ್ಬೋದು ಅಥವಾ ಮಾಹಿತಿಯನ್ನು ಕಲೆ ಹಾಕುವುದಾಗ್ಬೋದು, ಹೇಗೆ ಮಾಡ್ತೀರಿ ಇವಾಗ? ನಾನೆಲ್ಲ ಈ ಸಮ್ಮೇಳನ ಇಂಥದ್ದೇನಾದ್ರು ಇದ್ರೆ ಅಥವಾ ಈ ಕೃಷಿ ಮೇಳ ಇದ್ರೆ ಅಥವಾ ಈ ನಿಮ್ಮ ಸಣ್ಣ ಪುಟ್ಟ ಏನಾದ್ರು ಕೃಷಿ ಸೆಮಿನಾರ್ ಇದ್ರೆ ಆ ಕಡೆ ಎಲ್ಲ ಹೆಚ್ಚಿಗೆ ಒಲವು ಕೊಟ್ಟು ಹೋಗ್ತಾ ಇರ್ತೇನೆ. ಈಗ ಸಾಮಾನ್ಯವಾಗಿ ಒಂದು ಕೃಷಿ ಮೇಳಕ್ಕೆ ಹೋದಾಗ ನಿಮ್ಮ ನಿರೀಕ್ಷೆ ಏನಾಗಿರ್ತದೆ, ಯಾಕಾಗಿ ಹೋಗ್ತೀರಿ ಅಲ್ಲಿಗೆ? ಅಲ್ಲಿ ಕೆಲವರದೊಂದು ಹೀಗೆ ಅವ್ರವ್ರದೊಂದು ಅನುಭವ ಹೇಳ್ತಾರೆ ಒಂದು, ಮತ್ತೆ ಹೊಸ ಹೊಸ ಮಿಷಿನರಿ ಅಥವಾ ಬೇರೆ ಬೇರೆ ಅವರು ಹೊಸ ಒಬ್ಬರೊಬ್ಬರು ಏನಾದ್ರು ಮಾಡಿದ್ದು ನೋಡಿ ಹೇಳ್ತಾರೆ, ಅದನ್ನು ಕೇಳೋದು, ಇದೆಲ್ಲ ಒಂದು ಸಾಮಾನ್ಯ ನೋಡು ಅಂತ ಇದು ಅಷ್ಟೇ. ಈಗ ಸಂಸ್ಕರಣೆ ಮತ್ತು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಏನು? ಅದಕ್ಕೆ ಅದರ ಬಗ್ಗೆ ಮಾರುಕಟ್ಟೆ ಅಂದರೆ ನಾವು ಮಾರುಕಟ್ಟೆ ಡೈರೆಕ್ಟ್ ಹೋಗಿಲ್ಲ, ನಮಗೆಲ್ಲ ನಮ್ದು ನಾವೇನಾದ್ರು ಬೆಳೆದಿದ್ರೆ ಹೀಗೆ ಲೋಕಲ್ಲೇ ಎಲ್ಲ ಇದು ಮಾಡಿ ಬಂದು ತಗೊಂಡು ಹೋಗ್ತಾರೆ, ಅಡಿಕೆ ಎಲ್ಲ ಈಗೆಲ್ಲ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಅಂದ್ರೆ ಮಾಡಿದ್ರೆ ಆಗುತ್ತೆ, ನಮಗೆ ಮಾಡ್ಲಿಕ್ಕೆ ಆಗಲ್ಲ ಅದಿಂದ. ಈಗ ಅಡಿಕೆ ಎಲ್ಲ ಅಂದ್ರೆ ಈಗ ತಕ್ಷಣ ಅವರು ದುಡ್ಡು ಕೊಡ್ತಾರ ಅಥವಾ ಒಂದು ವಾರ ಬಿಟ್ಟು ಕೊಡುವಂತ? ಒಂದು ವಾರ ಬಿಟ್ಟು ಕೊಡ್ತಾರೆ, ಒಂದು ವಾರ ವಿಶ್ವಾಸ ಇರುತ್ತೆ ಮೇಲೆ. ಒಳ್ಳೇದು ವಿಘ್ನೇಶ್ವರ್ ಕಲ್ಕೂರು ಅವರೇ, ಆ ಮಿಶ್ರ ಬೆಳೆಯನ್ನ ಬೆಳೀತಾ ಇದ್ರಿ, ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಗೆ ನೀವು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಮಿಶ್ರ ಸಾವಯವ ಕೃಷಿ ಕುರಿತು ವಿಘ್ನೇಶ್ವರ ಕಲ್ಕೂರ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು TS ಪ್ರಸಾದ್. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರಿಂದ 54,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 31,000 ರಿಂದ 39,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 22,000 ರಿಂದ 27,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್

ವಾಲಯದಿ ಕಪಾಲ ಪಿಡಿದು ಭಿಕ್ಷವ ಬೇಡೋ ದಿಗಂಬರನು ನೀನೇ ಬಾಲಮೃಕಂಡ ಜನ ಕಾಲನು ಎಳೆವಾಗ ಪಾಲಿಸಿದವನು ನೀನೇ ವಾಲಯದಿ ಕಪಾಲ ಪಿಡಿದು ಭಿಕ್ಷವ ಬೇಡೋ ದಿಗಂಬರನು ನೀನೇ ಕಾಲಕೋಟವನು ಪಾನ ಮಾಡಿದ ನೀಲಕಂಠನು ನೀನೇ